ಪೋಲು ಮಾಡಬೇಡಿ. ನೀರನ್ನು ಬಳಸುವಷ್ಟೇ ಕಾಳಜಿ ಅದರ ಪುನರ್ಬಳಕೆ ಬಗೆಗೂ ಇರಲಿ. ಕೇಳ್ರಪ್ಪ ಕೇಳಿ, ನೀರನ್ನು ಎಚ್ಚರದಿಂದ ಬಳಸಿ. ಹನಿ ನೀರು ಬಂಗಾರ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದರಲ್ಲಿ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ, ಪ್ರಾಯೋಜಕರು ಜಂಟಿ ಕೃಷಿ ಇಲಾಖೆ ಹಾಸನ. ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳ ಕುರಿತು ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸಿರಿಧಾನ್ಯಧಾರೆ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಮಹತ್ವ, ಸಾಗುವಳಿ ಹಾಗೂ ಮೌಲ್ಯವರ್ಧನೆ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ಪ್ರಾಯೋಜಕರು ಹಾಸನದ ಕೃಷಿ ಇಲಾಖೆಯ ಆತ್ಮ ಯೋಜನೆ. ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಸಿರಿಧಾನ್ಯಧಾರೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಸಿರಿಧಾನ್ಯಧಾರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಸರಣಿಯಲ್ಲಿ ಕೇಳೋಣ, ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಿರಿಧಾನ್ಯ ಧಾರೆಯಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರತಕ್ಕಂಥ ವಿಷಯ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳು. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಈ ಸಿರಿಧಾನ್ಯಗಳ ಮಹತ್ವ ಗೊತ್ತಾದ ನಂತರ ಅವುಗಳ ಬಳಕೆಯನ್ನು ಮಾಡುವಂತಹ ಪ್ರಮಾಣವೂ ಕೂಡ ಹೆಚ್ಚಾಯಿತು. ಆದರೆ ಅದರ ಬೆಳೀತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ ಆಗಿತ್ತು. ಯಾಕೆ ಅಂತ ಹೇಳಿದರೆ ಬಹಳ ಹಿಂದೆ ಈ ಸಿರಿಧಾನ್ಯಗಳನ್ನು ಪ್ರಮುಖವಾದಂತಹ ಆಹಾರ ಪದಾರ್ಥವಾಗಿ ಬಳಕೆಯನ್ನು ಮಾಡ್ತಾ ಇದ್ರು. ಆನಂತರದ ದಿವಸಗಳಲ್ಲಿ ಆ ಸ್ಥಾನವನ್ನು ಅಕ್ಕಿ ಮತ್ತು ಗೋಧಿ ಆಕ್ರಮಿಸಿಕೊಳ್ತು. ಹಾಗಾಗಿ ಇವತ್ತು ಬಹುತೇಕ ಮನೆಯಲ್ಲಿ ಅಕ್ಕಿ ಗೋಧಿ ಇಲ್ಲದೆ ಆಹಾರವನ್ನು ಸೇವನೆ ಮಾಡದಂತಹ ಒಂದು ಪರಿಸ್ಥಿತಿ ಇಲ್ಲ. ಹಾಗಾಗಿ ಈ ಸಿರಿಧಾನ್ಯಗಳ ಬಳಕೆ ಅಥವಾ ಸಿರಿಧಾನ್ಯಗಳ ಸಾಗುವಳಿಯಲ್ಲಿ ಕಡಿಮೆ ಆಗಿರುವಂಥದ್ದನ್ನು ನಾವು ಗಮನಿಸಬಹುದು. ಇದನ್ನು ಅರಿತುಕೊಂಡಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಇಲಾಖೆ ಈ ಸಿರಿಧಾನ್ಯಗಳ ಸಾಗುವಳಿಗೆ ಮತ್ತು ಅದರ ಮೌಲ್ಯವರ್ಧನೆಗೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಆ ಮೂಲಕ ಈ ಸಿರಿಧಾನ್ಯಗಳ ಸಾಗುವಳಿಯನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದೆ. ಕಳೆದ ಅನೇಕ ವರ್ಷಗಳಿಂದ ಈ ಯೋಜನೆಗಳು ಅಸ್ತಿತ್ವದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗೆ ಕೃಷಿ ಇಲಾಖೆ ಏನೆಲ್ಲ ಯೋಜನೆಗಳನ್ನು ಹಾಕಿಕೊಂಡಿದೆ, ಹೇಗೆ ಅನುಷ್ಠಾನವನ್ನು ಮಾಡ್ತಾ ಇದೆ, ಅದರ ಒಂದು ಸದ್ಬಳಕೆಯನ್ನು ನಮ್ಮ ಕೃಷಿಕರು ಹೇಗೆ ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರವನ್ನು ನಾವು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಕೆಸಿ ಸುಷ್ಮಾ ಅವರು. ಸುಷ್ಮಾ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್. ಸಾಕಷ್ಟು ಪ್ರಮಾಣದಲ್ಲಿ ಈ ಸಿರಿಧಾನ್ಯಗಳನ್ನು ಸಾಗುವಳಿ ಮಾಡಬೇಕು, ಬೇಡಿಕೆಗೆ ತಕ್ಕಂತೆ ಅದನ್ನು ಪೂರೈಕೆ ಮಾಡಬೇಕು ಅಂಥೇಳಿ ಅನೇಕ ಕಾರ್ಯಕ್ರಮಗಳನ್ನು ಇಲಾಖೆ ಹಮ್ಮಿಕೊಂಡಿದೆ. ಇಲಾಖಾ ಕಾರ್ಯಕ್ರಮಗಳನ್ನು ಚರ್ಚೆ ಮಾಡುವ ಮುನ್ನ ಸಿರಿಧಾನ್ಯಗಳನ್ನು ಕುರಿತು ಅದರ ಮಹತ್ವವನ್ನು ಕುರಿತು ಒಂದಷ್ಟು ತಿಳಿಸ್ಕೊಡ್ಬೇಕು ತಾವು. ಖಂಡಿತ ಸರ್. ಮುಖ್ಯವಾಗಿ ನಾವು ಇವತ್ತಿನ ಏನು ಈ ಕಾರ್ಯಕ್ರಮ ಸಿರಿಧಾನ್ಯ ಧಾರೆಯನ್ನು ಮಾಡ್ತಾ ಇದ್ದೀವಿ, ನಮ್ಮ ಫುಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಆಹಾರ ಮತ್ತು ಕೃಷಿಗೆ ಸಂಬಂಧಪಟ್ಟಂತಹ ಅಂತಾರಾಷ್ಟ್ರೀಯ ಆರ್ಗನೈಸೇಷನ್ ಏನಿದೆ, ರೋಮ್ ಮತ್ತು ಇಟಲಿಯಲ್ಲಿ ಇರುವಂತಹ ಕೇಂದ್ರ, ಈ ಆರ್ಗನೈಸೇಷನ್ ಯುನೈಟೆಡ್ ನೇಷನ್ಸ್ ಗುಂಪಿನಲ್ಲಿ 195 ದೇಶಗಳನ್ನು ಒಳಗೊಂಡಿರುವಂತಹ ಆರ್ಗನೈಸೇಷನ್ ಏನಿದೆ, ಇದು ಈ ವರ್ಷವನ್ನು 2023 ವರ್ಷವನ್ನು ಸಿರಿಧಾನ್ಯಗಳ ವರ್ಷ ಅಂತ ಹೇಳಿ ಘೋಷಣೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರಾದ್ಯಂತ ರಾಜ್ಯಾದ್ಯಂತ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯಗಳ ವರ್ಷವನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ನಾವು ಪ್ರತಿ ಜಿಲ್ಲೆಯಲ್ಲಿ ಸಿರಿಧಾನ್ಯಗಳ ಜಾಥಾವನ್ನು ಹಮ್ಮಿಕೊಂಡಿದ್ದೀವಿ. ಕಳೆದ 15 ದಿನದಿಂದ ನಾವಲ್ಲಿ ಹಾಸನದಲ್ಲೂ ಸಹ ನಾವು ಸಿರಿಧಾನ್ಯಗಳ ಜಾಥಾವನ್ನು ಮಾಡಿದ್ವಿ. ಅದೇ ರೀತಿ ಪ್ರತಿ ಜಿಲ್ಲೆಯಲ್ಲೂ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ಕಾರ್ಯಾಗಾರವನ್ನು ಅದಕ್ಕೆ ಪ್ರಚುರಪಡಿಸುವಂತಹ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯಗಳ ಮೇಳವನ್ನು, ITF ಮೇಳವನ್ನು ಇದೇ ತಿಂಗಳು 20, 21, 22 ತಾರೀಕಿನಂದು ನಮ್ಮ ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳವನ್ನು ಆಯೋಜನೆ ಮಾಡಿದ್ದಾರೆ. ಈ ಮೇಳವನ್ನು ಆಯೋಜನೆ ಮಾಡಿರುವಂತಹ ರಾಜ್ಯ ಸರ್ಕಾರ, ಈ ಮೇಳವನ್ನು ಆಯೋಜನೆ ಮಾಡಿರುವ ಮುಖ್ಯ ಉದ್ದೇಶನೇ ಸಿರಿಧಾನ್ಯಗಳನ್ನು ಬೆಳೆಯೋ ರೈತರಿಗೆ ಪ್ರೋತ್ಸಾಹ ಕೊಡುವಂಥದ್ದು, ಮಾರುಕಟ್ಟೆಗೆ ಮೌಲ್ಯವರ್ಧನೆಗೆ ಪ್ರೋತ್ಸಾಹ ಕೊಡುವಂಥದ್ದು, ಯಾವ ರೀತಿಯ ಪದಾರ್ಥಗಳನ್ನು ಮಾಡಬಹುದು, ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳನ್ನು ಯಾವ ರೀತಿ ಹಮ್ಮಿಕೋಬಹುದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು. ಆಸಕ್ತ ರೈತರು ದಯಮಾಡಿ ಇದೇ ತಿಂಗಳು 20, 21, 22 ತಾರೀಕಿನಂದು ಅರಮನೆ ಮೈದಾನದಲ್ಲಿ ನಡೆಯುವಂತಹ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ಮೇಳಕ್ಕೆ ಭೇಟಿ ಕೊಟ್ಟು ಅದಕ್ಕೆ ಭಾಗವಹಿಸಿ ಹೆಚ್ಚಿನ ಮಾಹಿತಿಯನ್ನು ಅಲ್ಲಿ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ಕೋರ್ತೇನೆ. ನಾವು ಏನು 2023 ವರ್ಷವನ್ನ ಸಿರಿಧಾನ್ಯಗಳ ವರ್ಷ ಆಗಿ ಆಚರಿಸ್ತಾ ಇರೋ ಮುಖ್ಯ ಉದ್ದೇಶ ಅಂದ್ರೆ, ತಾವು ಈಗಾಗಲೇ ಹೇಳಿದಾಗೆ ಕಿರುಧಾನ್ಯಗಳನ್ನ ನಾವು ಸಿರಿಧಾನ್ಯಗಳು ಅಂತ ಏನ್ ಕೇಳ್ತೀವಿ, ಮುಖ್ಯವಾಗಿ ರಾಗಿ ಆಗ್ಬಹುದು, ಸಜ್ಜೆ, ಊದಲು, ನವಣೆ, ಆರ್ಕ, ಸಾಮೆ, ಬರಗು, ಈ ಸಿರಿಧಾನ್ಯಗಳು ನಮ್ಮ ಕಿರುಧಾನ್ಯಗಳು ಏನಿದೆ ಅದು ಸಿರಿಧಾನ್ಯಗಳ ಗುಂಪಿಗೆ ಬರ್ತದೆ. ಈ ಸಿರಿಧಾನ್ಯಗಳನ್ನ ಈ ಹಿಂದೆ ಸುಮಾರು 35-40 ವರ್ಷಗಳ ಹಿಂದೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಾ ಇದ್ರು ಮತ್ತು ಬಳಸ್ತಾ ಇದ್ರು, ಅವರ ಆಹಾರ ಪದ್ಧತಿಗಳಲ್ಲಿ ಬಳಸ್ತಾ ಇದ್ರು. ಇತ್ತೀಚೆಗೆ ಆಧುನೀಕರಣದ ಈ ಯುಗದಲ್ಲಿ ನಮ್ಮಲ್ಲಿ ಸಿರಿಧಾನ್ಯಗಳ ಬೆಳೆಯುವಿಕೆನೂ ಕಡಿಮೆ ಆಗಿದೆ, ಅದೇ ರೀತಿ ಬಳಸೋದನ್ನು ಸಹ ನಾವು ಕಡಿಮೆ ಮಾಡಿದೀವಿ. ಅದನ್ನ ಸಿರಿಧಾನ್ಯಗಳ ವರ್ಷದ ಘೋಷಣೆಯ ಮುಖ್ಯ ಹಿನ್ನೆಲೆನೆ ಸಿರಿಧಾನ್ಯಗಳನ್ನ ಬೆಳೆಯುವಂತಹ ವಿಸ್ತೀರ್ಣಗಳನ್ನ ಹೆಚ್ಚಿಗೆ ಮಾಡಬೇಕು, ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಬಳಕೆಯನ್ನು ಹೆಚ್ಚಿಗೆ ಮಾಡಬೇಕು ಮತ್ತು ಅದರದ ಮೌಲ್ಯವರ್ಧನೆ ಕುರಿತು ಹೆಚ್ಚು ಹೆಚ್ಚು ಜಾಗೃತಿ ಪಡಿಸಬೇಕು ಅನ್ನೋದು ಸಿರಿಧಾನ್ಯದ ವರ್ಷದ ಘೋಷಣೆಯ ಮುಖ್ಯ ಹಿನ್ನೆಲೆ. ಯಾಕೆ ನಾವು ಸಿರಿಧಾನ್ಯಗಳಿಗೆ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ, ಸಿರಿಧಾನ್ಯಗಳನ್ನ ಕಡಿಮೆ ನೀರಿನ ಲಭ್ಯತೆ ಅಂದ್ರೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಶುಷ್ಕ ವಾತಾವರಣಗಳು ಕೂಡ ಕಲ್ಲು ಮಣ್ಣು ಇಂದ ಕೂಡಿದ ಭೂಮಿಯಲ್ಲೂ ಸಹ ಕಡಿಮೆ ಆಳ ಇರುವಂತಹ ಇಳಿಜಾರು ಭೂಮಿಗಳಲ್ಲೂ ಸಹ ನಾವು ಸಿರಿಧಾನ್ಯಗಳನ್ನ ಬೆಳಿಬಹುದಾಗಿರುತ್ತದೆ. ನಾವೇನು ಈಗ ರಾಗಿ ಬೆಳಿತೀವಿ ಮತ್ತು ಬೇರೆ ಬೆಳೆಗಳನ್ನ ನಾವೇನು ಬೆಳೀತಾ ಇದೀವಿ, ಅದಕ್ಕೆ ನಾವು ಪರ್ಯಾಯ ಬೆಳೆಯಾಗಿ ಎಲ್ಲಿ ಮಳೆಯಾಶ್ರಿತ ಇದೆ, ಎಲ್ಲಿ ನಮ್ಗೆ ಮಳೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕೋದಿಲ್ಲ ಅಥವಾ ಎಲ್ಲಿ ನೀರಾವರಿ ವ್ಯವಸ್ಥೆ ಇರೋದಿಲ್ಲ, ಅಲ್ಲಿ ಯಾವುದೇ ಬೆಳೆಗಳನ್ನ ಬೆಳೆದೆ ಖಾಲಿ ಬಿಡುವಂತ ಬದಲು ಅವರು ಸಿರಿಧಾನ್ಯ ಬೆಳೆಗಳನ್ನ ಅವರು ಬೆಳಿಬಹುದಾಗಿರ್ತದೆ. ಬೆಳವಣಿಗೆ ಏನು ಪ್ರಮಾಣ ಇದೆ ಅದರಲ್ಲಿ ಯಾವುದೇ ರೀತಿಯಾದಂತಹ ವಿಶೇಷವಾದ ತಂತ್ರಜ್ಞಾನದ ಅವಶ್ಯಕತೆ ಇರೋದಿಲ್ಲ. ನಾವು ರಾಗಿಯನ್ನ ಯಾವ ರೀತಿ ಬೆಳಿತೀವಿ ಅದೇ ರೀತಿ ಸಿರಿಧಾನ್ಯಗಳನ್ನು ಸಹ ಬೆಳಿಬಹುದು. ಎಕರೆಗೆ ಒಂದೊಂದು ಸಿರಿಧಾನ್ಯಗಳ ಆಧಾರದಲ್ಲಿ ಸರಿಸುಮಾರು 5-6 ಕ್ವಿಂಟಲ್ ಅವರು ಇಳುವರಿಯನ್ನ ಪಡೆದುಕೊಳ್ಬಹುದು ಸಿರಿಧಾನ್ಯಗಳನ್ನ ಬೆಳೆಯೋ ನಿಟ್ಟಿನಲ್ಲಿ. ಇದು ಯಾಕೆ ನಾವು ಹೆಚ್ಚು ಬೆಳಿಬೇಕು, ಯಾಕೆ ಉತ್ಪಾದನೆ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಂದ್ರೆ, ಸಿರಿಧಾನ್ಯಗಳನ್ನ ಪೋಷಕಾಂಶಗಳ ಆಗರ ಅಂತಾನೆ ಕರಿತೀವಿ. ಇದರಲ್ಲಿ ಹೆಚ್ಚೆಚ್ಚು ಖನಿಜಾಂಶಗಳಿದ್ದಾವೆ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ನಾರಿನಾಂಶ ಹೆಚ್ಚಿದೆ. ಇವತ್ತಿನ ಈ ಆಧುನಿಕ ಜೀವನ ಶೈಲಿಯಲ್ಲಿ ಸಿರಿಧಾನ್ಯಗಳನ್ನ ಬಳಕೆಯಿಂದ ನಮಗೇನು ಈ ರೋಗ ರುಜಿನಗಳ ಬಾಧೆ ಹೆಚ್ಚಿದೆ, ಅದು ಮಧುಮೇಹ ಆಗ್ಬಹುದು ಅಥವಾ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇರಬಹುದು, ರಕ್ತದೊತ್ತಡ ಆಗಿರ್ಬೋದು, ಒಬೆಸಿಟಿ ಆಗಿರ್ಬಹುದು, ಈ ರೀತಿ ಸಮಸ್ಯೆಗಳಿಗೆ ಇದು ಸಿರಿಧಾನ್ಯಗಳನ್ನ ಪರ್ಯಾಯ ಆಹಾರ ಪದ್ಧತಿಯಾಗಿ ರೂಢಿಸ್ಕೊಳ್ಳೋದು ಒಂದು ನಮಗೆ ಬಹಳ ಉಪಯುಕ್ತಕಾರಿಯಾಗಿದೆ, ಅಗತ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ನಾವು ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದೀವಿ. ಕೃಷಿ ಇಲಾಖೆಯಿಂದ ಸಿರಿಧಾನ್ಯ ಬೆಳೆಯುವಂತಹ ರೈತರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ರೈತ ಸಿರಿ ಅಂತ ಹೇಳಿ ಒಂದು ಯೋಜನೆ ಇದೆ. ರೈತ ಸಿರಿ ಅಂತ ಹೇಳಿ ಯೋಜನೆ ಇದೆ. ಈ ರೈತ ಸಿರಿ ಯೋಜನೆಯಲ್ಲಿ ನಾವು ಮುಖ್ಯವಾಗಿ ಬೆಳೆ ಸಮೀಕ್ಷೆ ಆಧಾರದಲ್ಲಿ ಏನು ಸಿರಿಧಾನ್ಯಗಳನ್ನ ಬೆಳೆದಿರುವಂತಹ ರೈತರಿರ್ತಾರೆ ಅವರಿಗೆ ಪ್ರತಿ ಹೆಕ್ಟೇರ್ಗೆ 6,000 ರು ಪ್ರೋತ್ಸಾಹ ಧನವನ್ನು ಕೊಡ್ಲಿಕ್ಕೆ ಅವಕಾಶ ಇದೆ. ಇದು ಬೆಳೆ ಸಮೀಕ್ಷೆ ಆಧಾರದಲ್ಲಿ ಅಂತ ನಾನು ಆಗ್ಲೇ ಹೇಳಿದಾಗೆ, ಬೆಳೆ ಸಮೀಕ್ಷೆಯಲ್ಲಿ ನಾವು ಅವ್ರೇನು ಬೆಳೆಯನ್ನ ಬೆಳೆದಿರ್ತಾರೆ ಅದನ್ನ ಬೆಳೆ ಸಮೀಕ್ಷೆಯಲ್ಲಿ ನೋಂದಾಯಿಸಿಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ಅವರಿಗೆ ಬೆಳೆ ಬೆಳೆದ ನಂತರ 6,000 ರು ಪ್ರೋತ್ಸಾಹ ಧನವನ್ನ ಕೊಡ್ಲಿಕ್ಕೆ ಅವಕಾಶ ಇದೆ. ಒಬ್ಬ ರೈತನಿಗೆ 2 ಹೆಕ್ಟೇರ್ವರೆಗೆ ಅಂದ್ರೆ 5 ಎಕರೆವರೆಗೂ ಸಹ ಪ್ರೋತ್ಸಾಹಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ. 6,000 ಕೊಡುವಂತದ್ದು ಪ್ರತಿ ಎಕರೆಗೆ ಹೇಗೆ? ಪ್ರತಿ ಹೆಕ್ಟೇರ್ಗೆ. ಪ್ರತಿ ಹೆಕ್ಟೇರ್ಗೆ ಎರಡೂವರೆ ಎಕರೆಗೆ, 6,000 ರು. ಅವರಿಗೆ ಗರಿಷ್ಠ ನಾವು 5 ಎಕರೆಗೆ ಕೊಡಬಹುದು. ಅಂದ್ರೆ 12,000 ರುವರೆಗೂ ಒಬ್ಬ ರೈತನಿಗೆ ಪ್ರೋತ್ಸಾಹಧನವನ್ನು ಕೊಡಲಿಕ್ಕೆ ಅವಕಾಶ ಇದೆ. ಇದು ಸಿರಿಧಾನ್ಯದಲ್ಲಿ ವಿಸ್ತೀರ್ಣ ಇದೆ, ಅದನ್ನ ಹೆಚ್ಚು ಮಾಡಬೇಕು. ಹೆಚ್ಚೆಚ್ಚು ಇದನ್ನ ಬೆಳೆಯುವಂತ ರೈತರಿಗೆ ಅವರಿಗೆ ಸಹಾಯ ಆಗಬೇಕು. ಅವ್ರು ಏನು ಅದಕ್ಕೆ ಪೂರಕವಾದಂತಹ ಪರಿಕರಗಳನ್ನು ಅವರು ಕೊಂಡ್ಕೊಳ್ಬೇಕು, ಅದಕ್ಕೆ ರೈತರಿಗೆ ಸಹಾಯ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೈತ ಸಿರಿ ಯೋಜನೆಯಡಿ ನಾವು 6,000 ಪ್ರತಿ ಹೆಕ್ಟೇರ್ಗೆ ರೈತರಿಗೆ ನಾವು ಪ್ರೋತ್ಸಾಹಧನವನ್ನು ಕೊಡ್ತಾ ಇದ್ದೇವೆ. ಈಗ ಸಿರಿಧಾನ್ಯ ಅಂತ ಹೇಳಿದ್ರೆ ಆ ಪಟ್ಟಿನಲ್ಲಿ ರಾಗಿಯೂ ಕೂಡ ಬರುತ್ತೆ. ನಮ್ಮ ಭಾಗದಲ್ಲಿ ಹೆಚ್ಚಾಗಿ ರಾಗಿ ಬೆಳೀತಾರೆ. ರಾಗಿ ಬೆಳೆಯುವಂತವರು ಕೂಡ ಈ ರೈತ ಸಿರಿ ವ್ಯಾಪ್ತಿಗೆ ಬರ್ತಾರಾ ಹೇಗೆ? ಇಲ್ಲ ಸರ್, ರೈತ ಸಿರಿ ಯೋಜನೆಯಲ್ಲಿ ರಾಗಿ ಬೆಳೆಯನ್ನ ಅವರು ಸೇರಿಸಿಲ್ಲ. ಇದರಲ್ಲಿ ಊದಲು, ನವಣೆ, ಆರ್ಕ, ಕೊರಳೆ, ಸಾಮೆ ಮತ್ತು ಬರಗು, ಈ ಸಿರಿಧಾನ್ಯಗಳನ್ನು ಬೆಳೆಯುವಂತ ರೈತರಿಗೆ ಮಾತ್ರ ಈ 6,000 ರು ಪ್ರೋತ್ಸಾಹಧನವನ್ನ ನಾವು ಕೊಡ್ತೇವೆ. ಅಂದ್ರೆ ಅಪರೂಪದ್ದು ಏನಿದೆಯೋ, ಅಪರೂಪದ್ದು ಏನಿದೆ, ಯಾವ ಬೆಳೆಗೆ ಹೆಚ್ಚು ವಿಸ್ತೀರ್ಣ ಇಲ್ಲ, ಯಾವ್ದರ ಉತ್ಪಾದನೆ ಕಡಿಮೆ ಇದೆ, ಅಂತ ಸಿರಿಧಾನ್ಯಗಳಿಗೆ ಇದಕ್ಕೆ ಒತ್ತು ಕೊಡ್ತೀವಿ. ರಾಗಿ ನಮ್ಮ ಟ್ರೆಡಿಷನಲ್ ಕಲ್ಟಿವೇಶನ್ ಅಥವಾ ಟ್ರೆಡಿಷನಲ್ ಅಗ್ರಿಕಲ್ಚರ್ ಅಲ್ಲ, ಎಲ್ಲರೂ ಖಂಡಿತವಾಗಿ ಬೆಳೀತಾರೆ ಮತ್ತು ಅದನ್ನ ಬಳಸ್ತಾನೂ ಇದ್ದಾರೆ. ಪ್ರತಿನಿತ್ಯ ನಮ್ಮ ಆಹಾರ ಪದ್ಧತಿಯಲ್ಲಿ ರಾಗಿಯನ್ನ ಅವರು ಅಳವಡಿಸಿಕೊಂಡಿದ್ದಾರೆ. ಈ ಉಳಿದ ಸಿರಿಧಾನ್ಯಗಳು ಏನಿದಾವೆ, ಅದನ್ನ ಉತ್ಪಾದನೆಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ರೈತ ಸಿರಿ ಯೋಜನೆಯಡಿ ಈ ಪ್ರೋತ್ಸಾಹಧನವನ್ನ ನಾವು ಕೊಡ್ತಾ ಇದ್ದೇವೆ. ಈಗ 6,000 ಪ್ರೋತ್ಸಾಹಧನವನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ರೈತ ಸಿರಿ ಯೋಜನೆಗೆ ನಮ್ಮ ಕೃಷಿಕರು ಏನಾದರೂ ಅರ್ಜಿ ಸಲ್ಲಿಸಬೇಕಾಗುತ್ತಾ? ಅವಶ್ಯಕತೆ ಇಲ್ಲ ಸರ್. ನಮ್ಮಲ್ಲಿ ಏನು ಬೆಳೆ ಸಮೀಕ್ಷೆ ಆಧಾರದಲ್ಲಿ ನಾವು ಏನು ಸಿರಿಧಾನ್ಯಗಳನ್ನ ಈ ಗುಂಪಿಗೆ ಸೇರಿರುವಂತಹ ಸಿರಿಧಾನ್ಯಗಳನ್ನ ಏನ್ ಬೆಳೆದಿದ್ದಾರೆ ಅಂತ ರೈತರನ್ನ ನಾವೇ ಪಟ್ಟಿ ಮಾಡಿಕೊಂಡು ಅದನ್ನ ಬೆಳೆದಿರೋ ರೈತರಿಂದ ನಾವು ಇತರೆ ದಾಖಲಾತಿಗಳನ್ನ, ಅಂದ್ರೆ ಅವರು ಬ್ಯಾಂಕ್ ಪುಸ್ತಕ ಜೆರಾಕ್ಸ್ ಆಗ್ಬಹುದು, RTC ಆಗ್ಬಹುದು, ಅವರು ಅಲ್ಲಿ ಬೆಳೆದಿರೋದನ್ನ ಖಾತ್ರಿಪಡಿಸಿಕೊಂಡು ನಾವು ಅವರಿಗೆ ನೇರ ನಗದು ವರ್ಗಾವಣೆ ಮೂಲಕ, ಅವರಿಗೆ DBT ಮೂಲಕ ಅವರಿಗೆ 6,000 ರು ಪ್ರೋತ್ಸಾಹಧನವನ್ನ ಕೊಡ್ತೇವೆ. ಅದಕ್ಕಾಗಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸತಕ್ಕಂತ ಅಗತ್ಯ ಇಲ್ಲ. ಇಲ್ಲ ಇಲ್ಲ, ಬೆಳೆ ಸಮೀಕ್ಷೆಯಲ್ಲಿ ಅವರು ದಾಖಲಾತಿ ಮಾಡಿದ್ರೆ ಸಾಕು. ಬೆಳೆ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಅವರು ದಾಖಲಾತಿ ಮಾಡಿರ್ಬೇಕು. ಹಾಗಾಗಿ ರೈತರು ತಾವು ಬೆಳೆದ ಬೆಳೆನ ಕೆಲವೊಂದು ಸತಿ ಅವ್ರಿಗೆ ಎಲ್ಲೋ ಒಂದು 1/2 ಎಕರೆಯಲ್ಲಿ ಅಥವಾ 1 ಎಕರೆಯಲ್ಲಿ ಬೆಳೆದಿರ್ತಾರೆ ಅವರ ಜಮೀನಿನಲ್ಲಿ, ಬೇರೆ ಯಾರೋ ಖಾಸಗಿ ನಮ್ಮ PR ಏನಿರ್ತಾರೆ ಅವರು ಬೆಳೆ ಸಮೀಕ್ಷೆ ಮಾಡಕ್ ಹೋಗುವ ಸಂದರ್ಭದಲ್ಲಿ ಅವರು ಆ ಬೆಳೆಯನ್ನ ಗುರುತಿಸದೆ ಅವರು ಬೇರೆ ಸಾಮಾನ್ಯ ಬೆಳೆ ಅಂತ ಯಾವ್ದೋ ದಾಖಲಾತ್ಕೊಂಡು ಬಂದ್ರೆ ಅವರಿಗೆ ಈ ಪ್ರೋತ್ಸಾಹಧನ ಮಿಸ್ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ರೈತರು ತಾವು ಬೆಳೆದಿರೋ ಬೆಳೆಯನ್ನ ಬೆಳೆ ಸಮೀಕ್ಷೆಯಲ್ಲಿ ಅವರು ದಾಖಲಿಸಿಕೊಂಡ್ರೆ ಅವರಿಗೆ ಈ ಪ್ರೋತ್ಸಾಹಧನ ಸಿಕ್ಕತ್ತೆ. ಅಂತಂದ್ರೆ ಏನು ಬಿತ್ತನೆಯನ್ನ ಮಾಡ್ತಾರೋ, ಬಿತ್ತನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಅವರು ಬೆಳೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಇದರ ದಾಖಲಾತಿಯನ್ನ ಮಾಡಬೇಕಾಗುತ್ತೆ. ಬೆಳೆ ಸಮೀಕ್ಷೆ ನಡೀತಾ ಇದೆ ಮೇಡಮ್ ಇವಾಗ? ಹೌದು. ಹೇಗೆ ಬೆಳೆ ಸಮೀಕ್ಷೆಯಲ್ಲಿ ಒಬ್ಬ ರೈತ ಪಾಲ್ಗೊಳ್ತಕ್ಕಂಥದ್ದು? ಸರ್, ಹಿಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ನಮ್ಮದು ಪ್ರಾರಂಭ ಆಗಿದೆ, ಈಗ ನಡೀತಾ ಇದೆ. January 15 ನಮ್ಮ ರೈತರು ಅವರ ಬೆಳೆಗಳನ್ನ ಬೆಳೆ ಸಮೀಕ್ಷೆ ಆಪ್ ಅಲ್ಲಿ ದಾಖಲಿಸಲಿಕ್ಕೆ ಅವಕಾಶ ಇದೆ. ಇದರಲ್ಲಿ 2 ಅವಕಾಶ ಇದೆ. ಒಂದು, ರೈತರ ಆಪ್ ಅಂತೇಳಿ, ಫಾರ್ಮರ್ ಆಪ್ ಅಂತ ಹೇಳಿ ನಮ್ಮ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಒಂದು ಆಪ್, ಬೆಳೆ ಸಮೀಕ್ಷೆ ಫಾರ್ಮರ್ ಆಪ್ ಅಂತೇಳಿ ಲಭ್ಯ ಇದೆ, ರೈತರ ಸಮೀಕ್ಷೆ. ಅದರಲ್ಲಿ ರೈತರು ತಾವೇ ತಮ್ಮ ಜಮೀನಿನಲ್ಲಿ ಬೆಳೆದಿರುವಂತಹ ಬೆಳೆಗಳನ್ನ ಆ ಆಪ್ ಮೂಲಕ 1 ಎಕರೆಯಲ್ಲಿ ಅವ್ರು ಏನೇನ್ ಬೆಳೆ ಬೆಳೆದಿದ್ದಾರೆ ಅಥವಾ ಅವರಲ್ಲಿರೋ ಜಮೀನಿನಲ್ಲಿ ಯಾವ ಯಾವ ಸರ್ವೆ ನಂಬರ್ ಅಲ್ಲಿ ಏನೇನ್ ಬೆಳೆ ಬೆಳೆದಿದ್ದಾರೆ ಅಂತ ಹೇಳಿ ಅವರು ಅದನ್ನ ದಾಖಲಿಸಿ ಅದನ್ನ ಅಪ್ಲೋಡ್ ಮಾಡಿದ್ರೆ ನಮ್ಮ ಡೇಟಾದಲ್ಲಿ ಅದು ಬಂದು ಸೇರ್ಕೊಳ್ಳುತ್ತೆ. ಅದಲ್ಲದೆ ನಮ್ಮಲ್ಲಿ ಖಾಸಗಿ ನಿವಾಸಿಗಳು PR ಹೇಳಿ ನಾವು ಹೈರ್ ಮಾಡಿಕೊಂಡು ಅವರಿಂದ ಸಹ ನಾವು ಬೆಳೆ ಸಮೀಕ್ಷೆಯನ್ನ ಮಾಡಿಸ್ತಾ ಇದೀವಿ. ಅವ್ರು ಮಾಡ್ತಾ ಇದ್ದಾರೆ. ಅವರು ಅವ್ರಿಗೇನು ನಾವು ಯಾವ ಹಳ್ಳಿಯನ್ನ ಅವ್ರಿಗೆ ನಿಗದಿ ಮಾಡಿದೀವಿ ಆ ಹಳ್ಳಿಗೆ ಹೋಗಿ ರೈತರಿಂದ ಮಾಹಿತಿ ಪಡ್ಕೊಂಡು ರೈತರದ್ದು ಬೇರೆ ಎಲ್ಲ ದಾಖಲಾತಿಗಳೊಂದಿಗೆ ಈ ಬೆಳೆಗಳನ್ನ ಏನೇನ್ ಬೆಳೆದಿದ್ದಾರೆ ಅಂತೇಳಿ ಅವರು ದಾಖಲಿಸ್ತಾ ಇದ್ದಾರೆ. ಆ ಕಾರ್ಯ ಈಗ ಚಾಲ್ತಿಯಲ್ಲಿದೆ, ನಡೀತಾ ಇದೆ. ಅಂತ ಸಂದರ್ಭದಲ್ಲಿ ಯಾರಾದರೂ ಸಿರಿಧಾನ್ಯಗಳನ್ನ ಬೆಳೆದಿದ್ರೆ ಅವರು ಅದರ ಒಂದು ಕಡ್ಡಾಯವಾಗಿ ಅದನ್ನ ದಾಖಲೀಕರಣ ಮಾಡಿಕೊಂಡ್ರೆ ಅವರಿಗೆ ಈ ಯೋಜನೆಯಡಿ ನಾವು ಪ್ರೋತ್ಸಾಹಧನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಇದು ಈ ಒಂದು ಸಿರಿಧಾನ್ಯಗಳ ಸಾಗುವಳಿಗೆ ಸಂಬಂಧಪಟ್ಟಾಗಿ ಇರತಕ್ಕಂತ ಒಂದು ಯೋಜನೆ ರೈತ ಸಿರಿ ಅಂತಕ್ಕಂಥದ್ದು. ಇದರ ಪ್ರಯೋಜನವನ್ನ ನಮ್ಮ ಕೃಷಿಕರು ಮಾಡಿಕೊಳ್ಳಬಹುದು, ಮುಂದಿನ ವರ್ಷಗಳಲ್ಲೂ ಕೂಡ ಅದನ್ನ ಪಡೆದುಕೊಳ್ಬಹುದು. ಖಂಡಿತ, ಮುಂದಿನ ವರ್ಷ ಯಾರಿಗಾದ್ರೂ ಹೆಚ್ಚು ಆಸಕ್ತಿ ಇದ್ದು ಸಿರಿಧಾನ್ಯಗಳನ್ನ ಬೆಳಿತೀನಿ ಅಂತ ಹೇಳಿ ನೀವು ರಾಗಿಯನ್ನ ಹೊರತುಪಡಿಸಿ ನೀವು ಯಾವ್ಯಾವ ಸಿರಿಧಾನ್ಯ ಹೇಳಿದ್ವಿ, ಊದಲು, ನವಣೆ, ಆರ್ಕ, ಕೊರಳೆ, ಸಾಮೆ ಮತ್ತು ಬರಗು, ಈ ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಇಲ್ಲಿ ಅವಕಾಶ ಇದೆ. ನಾವು ಅದನ್ನ ನಮ್ಮ ವಿಸ್ತೀರ್ಣವನ್ನ ಹೆಚ್ಚಿಸೋ ನಿಟ್ಟಿನಲ್ಲೇ ಈ ಯೋಜನೆ ಇರೋದ್ರಿಂದ ರೈತರು ಇದರ ಸದುಪಯೋಗನ ಪಡ್ಕೊಂಡು ಹೆಚ್ಚು ಹೆಚ್ಚು ಈ ಬೆಳೆಗಳನ್ನ ಬೆಳೀಲಿಕ್ಕೆ ಅನುವು ಮಾಡ್ಕೊಳ್ಳೋಕೆ ಅವಕಾಶ ಅವಕಾಶ ಇದೆ. ಸಿರಿಧಾನ್ಯಗಳ ಬಳಕೆಗೆ ಸಂಬಂಧಪಟ್ಟ ಹಾಗೆ ಒಂದು, ಅದನ್ನು ಹೇಗೆ ಮಾಡಬೇಕು, ಹೇಗೆ ಸ್ವೀಕರಿಸಬೇಕು ಅಂತ ಹೇಳಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಒಂದು. ಎರಡನೇದಾಗಿ ಅದರ ಸಂಸ್ಕರಣೆ ಇಲ್ಲದೇ ಇರತಕ್ಕಂಥದ್ದು, ಅಂದ್ರೆ ಈಗ ಸಣ್ಣ ಸಣ್ಣ ತೃಣಧಾನ್ಯಗಳು ಅದರದ್ದು ಹಸ್ಕು ಅಂತ ಅಂದ್ರೆ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ, ಅದಕ್ಕೆ ಸೂಕ್ತವಾದಂತಹ ಅವಕಾಶಗಳಿಲ್ಲ ಇಲ್ಲಿ ಅಂತ ಹೇಳಿ ಅನೇಕರು ಅದರ ಬಳಕೆಯನ್ನು ಮಾಡೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸಿರಿಧಾನ್ಯಗಳ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಯೋಜನೆಗಳಿದ್ದಾವೆ? ಸರ್, ಖಂಡಿತ ಅದನ್ನು ತಿಳಿಸ್ತೇನೆ. ತಾವು ಆಗ್ಲೇ ಹೇಳಿದಾಗೆ ನಮ್ಮ ಸಿರಿಧಾನ್ಯಗಳ ವಿಸ್ತೀರ್ಣ ಕಡಿಮೆ ಆಗ್ಲಿಕ್ಕೆ ಮುಖ್ಯ ಕಾರಣನೇ ಅದರದು ಸಂಸ್ಕರಣೆ. ಯಾಕಂದ್ರೆ ತಾವು ಹಾಗೆ ಹೇಳಿದಾಗೆ ಬಹಳ ಸಣ್ಣದು ಮತ್ತು ನಮ್ಮಲ್ಲಿ ಅದರದ್ದು ಪ್ರೊಡಕ್ಟಿವಿಟಿ ಅಂತ ಏನ್ ಹೇಳ್ತೀವಿ, ಉತ್ಪಾದಕತೆ ಏನಿದೆ ಕಡಿಮೆ ಇದೆ. ಒಂದು ಎಕರೆಗೆ ಹೆಚ್ಚು ಅಂದ್ರೆ 4-5 ಕ್ವಿಂಟಲ್ ವರೆಗೆ ಅದರದ್ದು ಬೆಳೆ ಸಿಕ್ಕತ್ತೆ. ಅದನ್ನ ಅವರು ಸಸಿಯಿಂದ ಬೇರ್ಪಡಿಸಿ ಕಾಳನ್ನ ತೆಗೆದು ಕಾಳನಿಂದ ಸಿಪ್ಪೆ ತೆಗೆದು ಅವರು ಸಂಸ್ಕರಣೆ ಮಾಡ್ಲಿಕ್ಕೆ ಅವರಿಗೆ ಬಹಳ ಖರ್ಚು ಬೀಳ್ತಾ ಇದೆ ಮತ್ತು ಅದನ್ನ ಅವರು ಮಾಡ್ಕೊಳ್ಳಿಕ್ಕೆ ಸೂಕ್ತವಾದಂತಹ ಸಂಸ್ಕರಣೆ ಮಾಡುವಂತಹ ಮಿಷನರಿಗಳು ಅವರಿಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಬೆಳೆಯನ್ನ ಬೆಳಿಲಿಕ್ಕೆ ಅವರು ಆಸಕ್ತಿ ತೋರಿಸ್ತಾನೆ ಇರ್ತಾ ಇದ್ದಾರೆ. ಹಾಗಾಗಿ ಸಿರಿಧಾನ್ಯಗಳ ಸಂಸ್ಕರಣೆನ ಉತ್ತೇಜನೆ ಮಾಡೋ ಸಲುವಾಗೇನೆ ನಮ್ಮಲ್ಲಿ ಒಂದು ಯೋಜನೆ ಇದೆ. ಅದರಲ್ಲಿ ನಾವು ಮುಖ್ಯವಾಗಿ ಸಿರಿಧಾನ್ಯಗಳ ಉತ್ಪನ್ನಗಳ ಸಂಸ್ಕರಣೆಗೆ, ಮೌಲ್ಯವರ್ಧನೆಗೆ, ಅದನ್ನು ವರ್ಗೀಕರಣ ಮಾಡಕ್ಕೆ, ಪ್ಯಾಕಿಂಗ್ ಮತ್ತು ಬ್ರ್ಯಾಂಡಿಂಗ್ ಘಟಕಗಳನ್ನು ಮಾಡ್ಕೊಳ್ಳಿಕ್ಕೆ ನಮ್ಮಲ್ಲಿ ಉದ್ದಿಮೆದಾರರಾಗಬಹುದು ಅಥವಾ ಹೊಸದಾಗಿ ಪ್ರಾರಂಭ ಮಾಡುವಂತಹ ಯಾರಾದರೂ ಫುಡ್ ಪ್ರೊಸೆಸಿಂಗ್ ಅಲ್ಲಿ ಆಸಕ್ತಿ ಇರುವಂತವರಾಗಬಹುದು ಅಥವಾ ಸ್ತ್ರೀ ಶಕ್ತಿ ಸಂಘಗಳಾಗಿರಬಹುದು ಅಥವಾ FPOಗಳಾಗಿರಬಹುದು ಅಥವಾ ಇಂಡಿವಿಜುವಲ್ ರೈತರೇ ಆಗಿರಬಹುದು. ಈ ಯೋಜನೆ ಅಡಿಯವರು ಗರಿಷ್ಠ 10 ಲಕ್ಷಗಳವರೆಗೆ %50 ಸಹಾಯಧನದಲ್ಲಿ ಅವರಿಗೆ ನಾವು ಮಿಷನರಿಗಳನ್ನ ಕೊಡಿಸ್ಲಿಕ್ಕೆ ಅವಕಾಶ ಇದೆ. ಅವರು ISI ಮಾರ್ಕಿಂಗ್ ಇರುವಂತಹ ಸಿರಿಧಾನ್ಯಗಳ ಸಂಸ್ಕರಣ ಘಟಕಗಳನ್ನ ಅವರು ಅಳವಡಿಸಿಕೊಂಡ್ರೆ ಅಥವಾ ಪ್ಯಾಕಿಂಗ್ ಘಟಕಗಳನ್ನ ಮೌಲ್ಯವರ್ಧನೆ ಮಾಡಿ ಅವರು ಮಾರಾಟ ಮಾಡೋದಾದ್ರೆ ಅಂತ ಘಟಕಗಳಿಗೆ %50 ಸಹಾಯಧನ, ಗರಿಷ್ಠ 10 ಲಕ್ಷದವರೆಗೆ ಪ್ರೋತ್ಸಾಹನ ಕೊಡ್ಲಿಕ್ಕೆ ಅವಕಾಶ ಇದೆ. ಅವಕಾಶ ಇದೆ. ಏನೆಲ್ಲ ಮಾಡಿಕೊಳ್ಬಹುದು ಮೇಡಮ್ ಇದರಲ್ಲಿ? ಸರ್, ನಾನು ಆಗ್ಲೇ ಹೇಳಿದಾಗ ಒಂದು ಸಂಸ್ಕರಣ ಘಟಕ ಅಂದ್ರೆ ಕಾಳನ್ನ ಬೇರ್ಪಡಿಸಿ ಅವರು ಕಾಳನ್ನ ಮಾಡಿ ಕಾಳನ್ನ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡೋದು ಅಥವಾ ಸಿರಿಧಾನ್ಯಗಳ ಪೌಡರ್ಗಳನ್ನ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಇವತ್ತು ಲಭ್ಯ ಇದೆ. ತಾವು ನೋಡಿರ್ತೀರಾ ಸಿರಿಧಾನ್ಯಗಳ ಪೌಡರ್ಗಳು, ಅದು ಒಂದೇ ಈಗ ನವಣೆದೇ ಪೌಡರ್ ಆಗಿರ್ಬೋದು, ಬರಗುದೇ ಪೌಡರ್ ಆಗಿರ್ಬೋದು, ಅಥವಾ ಸಮ ಪ್ರಮಾಣದಲ್ಲಿ ಬೇರೆ ಬೇರೆ ಮಿಶ್ರಣದಲ್ಲಿ ಮಿಶ್ರಣ ಮಾಡಿ ಮಾರುವಂತದ್ದಾಗ್ಬೋದು, ಅಥವಾ ಅದಕ್ಕೆ ಸ್ವೀಟ್ನರ್ ಅನ್ನ ಆಡ್ ಮಾಡಿ ಅದನ್ನ ಮೌಲ್ಯವರ್ಧನೆ ಮಾಡಿರೋದಾಗ್ಬೋದು, ಮಾಲ್ಟ್ ಪೌಡರ್ ಗಳನ್ನ ಮಾಡುವಂತದ್ದಾಗಿರ್ಬೋದು, ಅಥವಾ ಅದರಿಂದ ಚಿಕ್ಕಿಗಳನ್ನ ತಯಾರು ಮಾಡ್ತಾರೆ ಇವತ್ತು, ಅದರದೇ ಆದಂತಹ ಪದಾರ್ಥಗಳನ್ನ ತಯಾರು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈ ಎಲ್ಲಾ ರೀತಿ ಘಟಕಗಳನ್ನ ಪ್ಯಾಕ್ ಮಾಡಿ ಮೌಲ್ಯವರ್ಧನೆ ಮಾಡಿ ಅದರದೇ ಆದಂತಹ ಬ್ರ್ಯಾಂಡಿಂಗ್ ಅನ್ನ ಕೊಟ್ಟು ಮಾರಾಟ ಮಾಡಲಿಕ್ಕೆ ಈ ಯೋಜನೆಯಡಿ ಅವರು ಈ ಪ್ರೋತ್ಸಾಹಧನವನ್ನ ಸಹಾಯಧನವನ್ನ ಪಡ್ಕೊಳ್ಬಹುದಾಗಿದೆ. ಇದುವರೆಗೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನರು ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ? ಈ ಸಿರಿಧಾನ್ಯಗಳ ಸಂಸ್ಕರಣೆಗೆ ಸಂಬಂಧಪಟ್ಟ ಹಾಗೆ ಈವರೆಗೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟಾದಂತಹ ಘಟಕಗಳು ಪ್ರಾರಂಭ ಆಗಿರೋದಿಲ್ಲ. ಇದರಲ್ಲಿ ಸಾಕಷ್ಟು ಅವಕಾಶಗಳಿದ್ದು ನಮ್ಮಲ್ಲಿ ವಿದ್ಯಾವಂತ ಯುವಕರಿದ್ದಾರೆ, ಆಹಾರ ಉದ್ದಿಮೆ ಬಗ್ಗೆ ಆಸಕ್ತರಿದ್ದಾರೆ. ಇವತ್ತು ನಮ್ಮ ಈ ಆಧುನಿಕ ಸಮಾಜದಲ್ಲಿ ಆಹಾರ ಉದ್ದಿಮೆಗಳಿಗೆ ಸಾಕಷ್ಟು ಅವಕಾಶಗಳಿದೆ, ಮಾರುಕಟ್ಟೆ ಸೌಲಭ್ಯ ಇದೆ. ಹಾಗಾಗಿ ಅಂತಹ ಘಟಕಗಳು ಹಾಸನದಲ್ಲಿ, ಅರಸೀಕೆರೆ ಭಾಗದಲ್ಲಿ ಮತ್ತು ಬೇಲೂರಿನ ಭಾಗದಲ್ಲಿ ಮತ್ತು ಸ್ವಲ್ಪ ಪ್ರಮಾಣದಲ್ಲಿ ಚನ್ನರಾಯಪಟ್ಟಣ ಭಾಗದಲ್ಲಿ ಸಿರಿಧಾನ್ಯಗಳ ಬೆಳೆಗಳನ್ನು ಇನ್ನೂ ಬೆಳೀತಾ ಇರೋದ್ರಿಂದ ಹೆಚ್ಚು ಈ ಮಾರುಕಟ್ಟೆಗಳಿಗೆ, ಯಾಕಂದ್ರೆ ವಿಪುಲವಾದ ಅವಕಾಶ ಇದೆ. ಹಾಸನ ಒಂದು ದೊಡ್ಡ ಜಿಲ್ಲೆ, 8 ತಾಲೂಕುಗಳನ್ನು ಒಳಗೊಂಡಿರುವಂತಹ ಜಿಲ್ಲೆ ಮತ್ತು ಹತ್ತಿರದಲ್ಲೇ ತುಮಕೂರು ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ನಮಗೆ ಆಕ್ಸೆಸ್ ಚೆನ್ನಾಗಿರೋದ್ರಿಂದ ಇಲ್ಲಿ ಈ ರೀತಿ ಘಟಕಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆಸಕ್ತ ವಿದ್ಯಾವಂತ ಯುವಕರಾಗ್ಬೋದು, ಯುವತಿಯರಾಗ್ಬೋದು, ಅಥವಾ ನಮ್ಮ ರೈತಶಕ್ತಿ ಗುಂಪುಗಳಾಗ್ಬೋದು, ಅಥವಾ ಸ್ವಸಹಾಯ ಸಂಘಗಳಾಗ್ಬೋದು, ಮುಂದೆ ಬಂದು ಈ ರೀತಿ ಘಟಕಗಳನ್ನ ಪ್ರಾರಂಭ ಮಾಡ್ಕೋಬೇಕು ಅಂತೇಳಿ ನಾನು ಇಲಾಖೆ ಪರವಾಗಿ ರೈತರಲ್ಲಿ ವಿನಂತಿ ಮಾಡ್ತೇನೆ. ಸಿರಿಧಾನ್ಯಗಳ ಸಾಗುವಳಿ ಕಡಿಮೆ ಇರಬಹುದು ನಮ್ಮ ಜಿಲ್ಲೆಯಲ್ಲಿ, ಆದ್ರೆ ಬಳಕೆ ಮತ್ತೆ ಬೇಡಿಕೆ ಅನ್ನುವಂಥದ್ದು ಇದೆ. ಇತ್ತೀಚೆಗೆ ಸಿರಿಧಾನ್ಯಗಳ ಮಹತ್ವ ಗೊತ್ತಾದ್ಮೇಲೆ ಪ್ರತಿಯೊಬ್ಬರು ಕೂಡ ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಇದೊಂದು ಸದಾವಕಾಶ ನಮ್ಮ ಭಾಗದ ಯುವಜನರಿಗೆ, ಕೃಷಿಕರಿಗೆ, ಸಂಘ ಸಂಸ್ಥೆಗಳಿಗೆ ಒಂದು ಒಳ್ಳೆಯ ಅವಕಾಶ ಆಗುತ್ತೆ. ಹಾಗಾಗಿ ಅದರ ಸಂಸ್ಕರಣೆಯನ್ನ ಮಾಡುವ ನಿಟ್ಟಿನಲ್ಲಿ ಆಸಕ್ತಿಯನ್ನ ತೋರಿಸಬಹುದು. ಈಗ ಬಾಂಬೆ ಅಂತಹ ಒಂದು ದೊಡ್ಡ ನಗರವನ್ನ ನೋಡಿದ್ರೆ ಅದರ ಸುತ್ತಮುತ್ತ ಏನು ಬೆಳೆಯೋದಿಲ್ಲ, ಆದ್ರೆ ಬೇರೆ ಕಡೆ ಬೆಳೆದಂತದ್ದೆಲ್ಲವೂ ಕೂಡ ಹೋಗಿ ಸಂಸ್ಕರಣೆ ಆಗುತ್ತೆ. ಈಗ ನಮ್ಮ ಭಾಗದಲ್ಲೇನೆ ಸಾಕಷ್ಟು ಎಣ್ಣೆಯ ಗಾಣಗಳನ್ನು ನಾವು ನೋಡ್ತೇವೆ. ಇಲ್ಲಿ ಯಾರು ಕೂಡ ಶೇಂಗಾವನ್ನ ತುಂಬಾ ಪ್ರಧಾನ ಬೆಳೆಯಾಗಿ ಬೆಳೆಯೋದಿಲ್ಲ. ಬೇರೆ ನಮ್ಮ ಚಿತ್ರದುರ್ಗ, ತುಮಕೂರು, ರಾಯಚೂರು ಈ ಭಾಗದಿಂದ ಶೇಂಗಾವನ್ನು ತರಿಸಿ ಎಣ್ಣೆ ಮಾಡಿಕೊಳ್ಳುವಂತ ಒಂದು ಉದ್ಯಮಗಳು ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿವಸಗಳಲ್ಲಿ ಸಿರಿಧಾನ್ಯ ಬೆಳೆದೇ ಇದ್ರೂ ಕೂಡ ಅದ್ರೂ ಒಂದಷ್ಟು ನಾವು ಬೆಳಿತೀವಿ. ನೀವು ಹೇಳಿದಾಗೆ ಅರಸೀಕೆರೆ, ಬೇಲೂರು, ಅರಕಲ್ಗೂಡು, ಹೊಳೆನರಸೀಪುರ, ಚನ್ನರಾಯಪಟ್ಟಣ ಈ ಭಾಗದಲ್ಲಿ ಒಂದಷ್ಟು ಸಾಗುವಳಿ ಆಗ್ತಾ ಇದೆ. ಅದನ್ನ ತರಿಸಿ ಮಾಡಬಹುದು ಅಥವಾ ಮುಂದಿನ ದಿವಸಗಳಲ್ಲಿ ಹೆಚ್ಚಾದಂತಹ ಸಂದರ್ಭದಲ್ಲಿ ಇಲ್ಲೇ ಅದರ ಅವಕಾಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಅವರು ಸಾಕಷ್ಟು ಅನುಕೂಲಗಳನ್ನ ಮಾಡಿಕೊಳ್ಳಬಹುದು. ಈ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧನೆಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ್ದಾದ್ರು ಯೋಜನೆಗಳು ಇದ್ದಾವೆ? ಇತ್ತೀಚೆಗೆ ಪ್ರಧಾನಮಂತ್ರಿಯವರು ಆತ್ಮ ನಿರ್ಭರ್ ಭಾರತ ಅಭಿಯಾನದಡಿ PMFME ಅಂತ ಹೇಳಿ ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಫಾರ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತೇಳಿ, ಅಂದ್ರೆ ಅಸಂಘಟಿತ ವಲಯದಲ್ಲಿರುವಂತಹ ಕಿರು ಆಹಾರ ಉದ್ದಿಮೆದಾರರನ್ನ ಸಂಘಟಿತ ವಲಯಕ್ಕೆ ತಂದು ಅವರಿಗೆ ಪ್ರೋತ್ಸಾಹಧನವನ್ನು ಕೊಡುವಂತದ್ದು, ಹೊಸ ಹೊಸ ಕಿರು ಆಹಾರ ಉದ್ದಿಮೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡುವಂತ ನಿಟ್ಟಿನಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದ್ರು. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಸಂಸ್ಕರಣೆಗೆ ಏನು ಒತ್ತು ಕೊಡ್ತೀವಿ, ಅದೇ ನಿಟ್ಟಿನಲ್ಲಿ PMFME ಯೋಜನೆಯಡಿ ನಮ್ಮ ರೈತ ಬೆಳೆಯುವಂತಹ ಸಿರಿಧಾನ್ಯಗಳ ಉತ್ಪನ್ನಗಳನ್ನ ಮೌಲ್ಯವರ್ಧನೆ ಮಾಡಿ ಪ್ಯಾಕಿಂಗ್ ಮಾಡಿ ಮಾರಾಟ ಮಾಡಿದ್ರೆ, ಅವ್ರದೇ ಬ್ರ್ಯಾಂಡಿಂಗ್ ನ ಕೊಟ್ಟು ಮಾರಾಟ ಮಾಡೋದಾದ್ರೆ ಈ ಯೋಜನೆಯಲ್ಲೂ ಸಹ ಅವರು ಅದಕ್ಕೆ ಸದಾವಕಾಶ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ನಾವು ನಾನ್ ODOP ಅಂದ್ರೆ ODOP ಆದ್ರೆ ಅದಕ್ಕೆ ಆದಂತಹ ಒಂದು ನಿರ್ದಿಷ್ಟ ಬೆಳೆ ಇದೆ. ತೆಂಗು ನಮ್ಮ ಜಿಲ್ಲೆಗೆ ಆಯ್ಕೆ ಆಗಿರುವಂತಹ ODOP ಬೆಳೆ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಡಿಯಲ್ಲಿ. ನಾನ್ ODOP ಅಡಿಯಲ್ಲಿ ನಾವು ಯಾವುದೇ ಆಹಾರ ಪದಾರ್ಥಗಳನ್ನ ಉದ್ದಿಮೆಗಳಿಗೆ ನಾವು ಪ್ರೋತ್ಸಾಹ ಕೊಡೋಕೆ ಅವಕಾಶ ಇರೋದ್ರಿಂದ PMFME ಯೋಜನೆಯಡಿ ಗರಿಷ್ಠ 50% ಸಹಾಯಧನ, ಅದು 15 ಲಕ್ಷಗಳವರೆಗೆ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಉಳಿದಂತೆ ಶೇಕಡ 40% ಅವರಿಗೆ ಸಾಲ ಸೌಲಭ್ಯವನ್ನ ನಾವು ಬ್ಯಾಂಕ್ಗಳ ಮುಖಾಂತರ ಮಾಡಿಸಿಕೊಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಸಿರಿಧಾನ್ಯಗಳ ಮೌಲ್ಯವರ್ಧನೆಯನ್ನ ಈ ಯೋಜನೆಯಲ್ಲೂ ಸಹ ಅವರು ಪ್ರಯೋಜನವನ್ನ ಪಡ್ಕೊಳ್ಬಹುದಾಗಿರ್ತದೆ. ಇದರಲ್ಲೂ ಸಹ ಆಸಕ್ತರು ಅವರು ವೈಯಕ್ತಿಕವಾಗಿ ಆಗಿರ್ಬೋದು ಅಥವಾ ಗುಂಪುಗಳಿಂದ ಆಗ್ಬೋದು, ಆಸಕ್ತರು ಈ ಯೋಜನೆಯಲ್ಲೂ ಸಹ ಪ್ರಯೋಜನ ಪಡ್ಕೊಳ್ಬೇಕು ಅಂತೇಳಿ ನಾನು ಈ ಕಾರ್ಯಕ್ರಮದ ಮುಖಾಂತರ ರೈತರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಅಲ್ಲಿ ಸಹಾಯಧನ ಆಗಬಹುದು ಅಥವಾ ಬೇರೆಯದಾಗಬಹುದು, ಎಷ್ಟು ಪ್ರಮಾಣದಲ್ಲಿ ದೊರಕಬಹುದು ಅವರಿಗೆ? ನಾನಾಗ್ಲೇ ಹೇಳಿದಾಗ ಇದು ಶೇಕಡ 50% ಅವರು ಏನು ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡ್ತಾರೆ ಅದಕ್ಕೆ ಶೇಕಡ 50% ಗರಿಷ್ಠ 15 ಲಕ್ಷಗಳವರೆಗೆ ಅವರಿಗೆ ಸಹಾಯಧನ ಲಭ್ಯ ಆಗುತ್ತೆ, ಮತ್ತು ಶೇಕಡ 40% ಅವರಿಗೆ ಸಾಲ ಸೌಲಭ್ಯ ದೊರೆಯುತ್ತೆ. ಇನ್ನ ಉಳಿದ ಶೇಕಡ 10% ಪ್ರಮಾಣದ ಅವರ ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಯಾರು ಉದ್ದಿಮೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಅದನ್ನ ಹಾಕೊಳ್ಬೇಕಾಗುತ್ತೆ. ಇದರಲ್ಲಿ ನಾನು ಆಗ್ಲೇ ಹೇಳಿದಾಗೆ ಅವರು ಅವರ ಪ್ರಾಜೆಕ್ಟ್ ಕಾಸ್ಟ್ ನ ಆಧಾರದ ಮೇಲೆ ಹೋಗುತ್ತೆ. ಅವರು ಗರಿಷ್ಠ 10 ಲಕ್ಷದ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಮಾಡೋದಾದ್ರೆ ಅವರಿಗೆ 5 ಲಕ್ಷ ಸಹಾಯಧನದ ರೂಪದಲ್ಲಿ ಸಿಕ್ಕತ್ತೆ, 4 ಲಕ್ಷ ಅವರಿಗೆ ಸಾಲ ಸೌಲಭ್ಯ ಸಿಕ್ಕತ್ತೆ, 1 ಲಕ್ಷವನ್ನ ಅವರು ಅವರ ಬಂಡವಾಳವಾಗಿ ಅವರು ಹೂಡಿಕೆ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲಿ ಅವರದು ಮಿಷಿನರಿ ಕಾಸ್ಟ್ ಆಗಿರ್ಬೋದು, ಪ್ಯಾಕಿಂಗ್ ಯೂನಿಟ್ ಆಗಿರ್ಬೋದು, ಅಥವಾ ಅವರು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಗೆ ತಗೊಳ್ಳುವಂತ ಕಾಸ್ಟ್ ಆಗಿರ್ಬೋದು, ಇದೆಲ್ಲವನ್ನು ಅವರು DPR ನಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ, ಮತ್ತೆ ನಮ್ಮಲ್ಲಿ ಜಲಾನಯನ ಅಭಿವೃದ್ಧಿ ಘಟಕದಡಿ ಅವರಿಗೆ ಒಂದು ಅಮೃತ್ ಸ್ಟಾಲ್ ಅನ್ನ ಸಹ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ನಮ್ಮಲ್ಲಿ ಎರಡು ಮುಖ್ಯವಾದಂತಹ ಯೋಜನೆಗಳು ಅರಸೀಕೆರೆ ಮತ್ತು ಬೇಲೂರಿನಲ್ಲಿ ಏನಿದಾವೆ, ಅಮೃತ್ ಸ್ಟಾಲ್. ಅಮೃತ್ ಸ್ಟಾಲ್ ನ ಉದ್ದೇಶ ಏನಂತಂದ್ರೆ, ಮುಖ್ಯವಾಗಿ ಎಲ್ಲಿ ಪ್ರವಾಸೋದ್ಯಮ ಚಟುವಟಿಕೆಗಳು ಹೆಚ್ಚಿದೆ, ಅದು ಬೇಲೂರು ಆಗಿರ್ಬೋದು, ಹಳೇಬೀಡ್ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಇಲ್ಲಿ ಹೆದ್ದಾರಿಗಳಲ್ಲಾಗಿರ್ಬೋದು, ಅವರು ಶ್ರವಣಬೆಳಗೊಳಗಾಗಿರ್ಬೋದು, ಸ್ಟಾಲ್ಗಳನ್ನ ಓಪನ್ ಮಾಡಲಿಕ್ಕೆ ಅವಕಾಶ ಇದೆ. ಈ ಏನು PMFME ಯೋಜನೆಯಡಿ ನಾವು ಅದನ್ನು ಸಹ, ಅಮೃತ್ ಸ್ಟಾಲ್ ಅನ್ನು ಸಹ ಅದರಲ್ಲಿ ಅವರ ಪ್ರಾಜೆಕ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಅವರು ತಯಾರು ಮಾಡುವಂತಹ ಪದಾರ್ಥಗಳನ್ನ ಈ ಜಾಗದಲ್ಲಿ ಈ ಸ್ಟಾಲ್ ನಲ್ಲಿ ಇಟ್ಕೊಂಡು, ನಮ್ಮಲ್ಲೇನೀಗ ನಂದಿನಿ ಪಾರ್ಲರ್ ಗಳನ್ನ ತಾವೆಲ್ಲ ಕಡೆ ನೋಡಿದೀವಿ, ಪೋರ್ಟಬಲ್ ಪಾರ್ಲರ್, ಆ ಪಾರ್ಲರ್ ಗಳೆಲ್ಲ ಕಡೆ ಇದೆ. ಅದೇ ರೀತಿ ಅವರು ಅಲ್ಲೇ ಇನ್ಸ್ಟೆಂಟ್ ಆಗಿ ಮಾಲ್ಟ್ ಅನ್ನ ಮಾಡಿಕೊಡುವಂತದ್ದಾಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಪದಾರ್ಥಗಳನ್ನ ತಯಾರು ಮಾಡಬಹುದು, ಹಲ್ವಾಗಳನ್ನ ಮಾಡ್ತಾರೆ, ಚಿಕ್ಕಿ ಮಾಡ್ತಾರೆ, ಸಾಕಷ್ಟು ಪದಾರ್ಥಗಳನ್ನ ಇದ್ರಲ್ಲಿ ಮಾಡ್ಲಿಕ್ಕೆ ಅವಕಾಶ ಇರೋದ್ರಿಂದ ಚಕ್ಲಿ ಕೋಡ್ಬಳೆ ಎಲ್ಲವನ್ನು ಮಾಡ್ತಾರೆ. ಚಕ್ಲಿ ಕೋಡ್ಬಳೆ ಅಲ್ಲ ಸರ್, ನಾವು ಅಲ್ಲಿ ಇದರಿಂದ ನಾವು ನಿತ್ಯ ಬಳಸುವಂತಹ ಬಿಸಿಬೇಳೆ ಬಾತಿಂದ, ಉಪ್ಪಿಟ್ಟಿಂದ, ಪಾಯಸದಿಂದ ಎಲ್ಲವನ್ನು ಸಹ ನಾವು ಸಿರಿಧಾನ್ಯಗಳಲ್ಲಿ ಮಾಡ್ಕೊಳ್ಲಿಕ್ಕೆ ಅವಕಾಶ ಇದೆ. ನಾವು ಅದನ್ನ ಅನ್ನವಾಗೇನೆ ನಾವು ಏನು ರೈಸ್ ಅನ್ನ ಬಳಸ್ತೀವಿ, ಈ ಸಿರಿಧಾನ್ಯಗಳ ಈಗ ಆರ್ಕ ಅನ್ನ ಸಾಕಷ್ಟು ಮಧುಮೇಹಿಗಳು ಈಗ ಅದನ್ನ ಬಳಸ್ತಾ ಇದ್ದಾರೆ. ಆರ್ಕ ಅನ್ನವನ್ನ ಮಾಡಿಕೊಂಡು ನಾವು ಏನ ಅಕ್ಕಿಯಿಂದ ಅನ್ನ ಮಾಡ್ತೀವಿ ಅದೇ ರೀತಿ ಅದನ್ನ ಮಾಡಿಕೊಂಡು ಬಳಸ್ಲಿಕ್ಕೂ ಸಹ ಅವಕಾಶ ಇದೆ. ಸೊ ಯಾವುದೇ ಪದಾರ್ಥಗಳನ್ನಾಗ್ಲಿ ಅವರು ಉದ್ದಿಮೆದಾರರು ಏನು ಅದನ್ನ ಉತ್ಪನ್ನ ಮಾಡ್ತಾರೆ ಅದನ್ನ ಅವರು ಅಮೃತ ಸ್ಟಾಲ್ಗಳಲ್ಲೂ ಇಟ್ಟು ಅದನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಇದು ಇಷ್ಟು ನಮ್ಮಲ್ಲಿ PMFME ಯೋಜನೆಯಡಿ ನಮ್ಮ ರೈತರಿಗೆ ವಿಪುಲ ಅವಕಾಶಗಳಿದೆ ಇವತ್ತು ಇದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಲಿಕ್ಕೆ. ಯಾಕಂದ್ರೆ ನಾವಿದು ಹೆದ್ದಾರಿಯನ್ನ ನೋಡಿದಂತ ಸಂದರ್ಭದಲ್ಲಿ ಫುಡ್ ಆಹಾರ ಉದ್ದಿಮೆ ಅನ್ನುವಂಥದ್ದು ಬೃಹದಾಕಾರವಾಗಿ ಬೆಳೆದಿದೆ. ಸೊ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದಾದ್ರೆ ನಾವು ಈ ರೀತಿ ಪದಾರ್ಥಗಳನ್ನ ವಿಭಿನ್ನವಾಗಿ ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದನ್ನ ಮಾಡೋದಾದ್ರೆ ಖಂಡಿತ ಮಾರುಕಟ್ಟೆಗೆ ಯಾವುದೇ ರೀತಿಯಾದಂತಹ ಅಭಾವ ಇಲ್ಲ. ಈ ಅಮೃತ್ ಸ್ಟಾಲ್ ಅನ್ನೋ ಅಂತದ್ದು PMFME ಯ ಒಂದು ಭಾಗವಾಗಿರುತ್ತೋ ಅಥವಾ ಅದು ಪ್ರತ್ಯೇಕವಾದಂತಹ ಕಾರ್ಯಕ್ರಮ? ಅದು ಪ್ರತ್ಯೇಕವಾದ ಕಾರ್ಯಕ್ರಮ. ಆದ್ರೆ PMFME ಯಲ್ಲಿ ಘಟಕದಡಿ ಅದರವರು ಇದನ್ನ ಯಾಕೆ ತಕೋಬಹುದು ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಕಾಂಕ್ರೀಟ್ ಸ್ಟ್ರಕ್ಚರ್ ಇರೋದಿಲ್ಲ, ಅದೊಂದು ಪೋರ್ಟಬಲ್ ಕೇಂದ್ರ ಆಗಿರ್ತದೆ, ಅವ್ರಿಗೆ ಅಲ್ಲಿ ಮಾರಾಟ ಮಾಡುವಂತ ಒಂದು ಕೇಂದ್ರ ಆಗಿರ್ತದೆ. ಸೊ ಹಾಗಿರೋದ್ರಿಂದ ಅದನ್ನ ಅವರು PMFME ಪ್ರಾಜೆಕ್ಟ್ ಅಲ್ಲಿ ಅವರು ಸೇರಿಸಿಕೊಳ್ಳೋ ಅವಕಾಶ ಇರ್ತದೆ. ಅದಕ್ಕೆ ನಾವು ಅವಕಾಶವನ್ನು ಸಹ ಮಾಡಿಕೊಟ್ಟಿದ್ದೀವಿ. ಈ ಇನ್ನು ಮುಂದೆ ಬರುವಂತಹ ಉದ್ದಿಮೆದಾರರು ಈ ಭಾಗದಲ್ಲಿ ಬೇಲೂರು, ಹಳೇಬೀಡು ಮತ್ತು ಅರಸೀಕೆರೆ ಭಾಗದಲ್ಲಿರುವಂತಹ ಉದ್ದಿಮೆದಾರರಿಗೆ ಇದರ ಅವಕಾಶ ಹೆಚ್ಚಿದೆ. ಯಾಕಂದ್ರೆ ಆ ಯೋಜನೆ ಇರುವಂತದ್ದು ಆ ಎರಡು ತಾಲೂಕುಗಳಲ್ಲಿ. ಸೊ ಹಾಗಾಗಿ ಆ ಭಾಗದಲ್ಲಿ ಬೆಳೆಯುವಂತಹ ಉದ್ದಿಮೆದಾರರಿಗೆ ಅಮೃತ್ ಸ್ಟಾಲ್ ಅನ್ನ ನಾವು ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನು ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜಿಲ್ಲೆಯಲ್ಲಿ ಯಾವೆಲ್ಲ ಸಿರಿಧಾನ್ಯಗಳನ್ನ ಬೆಳೆಯಬಹುದು? ನಮ್ಮಲ್ಲಿ ನಾನು ಏನು ಹೇಳಿದೆ, ಊದಲಾಗ್ಬಹುದು, ನವಣೆ ಆಗ್ಬಹುದು, ಆರ್ಕ ಆಗ್ಬಹುದು, ಕೊರಲೆ, ಸಾಮೆ, ಬರಗು, ಈ ಎಲ್ಲಾ ಸಿರಿಧಾನ್ಯಗಳನ್ನ ನಮ್ಮಲ್ಲಿ ಬೆಳಿಬಹುದು. ಯಾವುದೇ ರೀತಿ, ಯಾಕಂದ್ರೆ ಅದಕ್ಕೆ ಬರಗುನ ಮಾತ್ರ ಬೆಳಿಬಹುದು, ನವಣೆ ಬೆಳಿಲಿಕ್ಕಾಗಲ್ಲ, ಆ ರೀತಿ ಎಲ್ಲ ಏನಿಲ್ಲ. ಇವೆಲ್ಲ ಸಿರಿಧಾನ್ಯಗಳ ಬೇಸಾಯ ಪದ್ಧತಿ ಒಂದೇ, ಇದಕ್ಕೆ ಬೇಕಾಗಿರುವಂತಹ ಮಣ್ಣಿನ ಗುಣಧರ್ಮ ಒಂದೇ, ನೀರಿನ ಲಭ್ಯತೆ ಒಂದೇ ರೀತಿ ಇರೋದ್ರಿಂದ ಈ ಎಲ್ಲಾ ಸಿರಿಧಾನ್ಯಗಳನ್ನ ನಮ್ಮ ಜಿಲ್ಲೆಯಲ್ಲಿ ಬೆಳಿಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಕೊರಲೆಯನ್ನ ತೋಟಗಳಲ್ಲೂ ಕೂಡ ಬೆಳಿಬಹುದು. ಕೊರಲೆಯನ್ನ ತೋಟಗಳಲ್ಲೂ ಬೆಳಿಬಹುದು. ಬೇರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕೊರಲೆ ವಿಸ್ತೀರ್ಣ ಬಹಳ ಕಡಿಮೆ ಬಹಳ ಕಡಿಮೆ ಗೊತ್ತಾಗಿದೆ ಅವ್ರಿಗೆ, ರೈತರಿಗೆ ಅಥವಾ ನಮ್ಮ ಬಳಕೆದಾರರಿಗೆ ಅದರದ್ದು ಉಪಯುಕ್ತತೆ ಎಷ್ಟು ಅನ್ನೋದು ಗೊತ್ತಾಗಿದೆ. ಬಟ್ ಅದರದ್ದು ವಿಸ್ತೀರ್ಣ ಬಹಳ ಕಡಿಮೆ. ನಮ್ಮ ನೆರೆ ರಾಜ್ಯಗಳಲ್ಲಿ ಅದನ್ನ ಹೆಚ್ಚು ಬೆಳೀತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಅದರದ್ದು ವಿಸ್ತೀರ್ಣ ಬಹಳ ಕಡಿಮೆ ಇದೆ. ಇದನ್ನ ತೋಟಗಳಲ್ಲೂ ಸಹ ಬೆಳಿಬಹುದು. ಯಾಕೆಂದ್ರೆ ನಮ್ಮಲ್ಲಿ ತೆಂಗಿನ ತೋಟಗಳು, ಅಡಿಕೆ ತೋಟಗಳು ಜಾಸ್ತಿ ಇದ್ದಾವೆ, ಸಾಕಷ್ಟು ಇದ್ದಾವೆ. ನೆರಳಲ್ಲೂ ಬರ್ತಕ್ಕಂತ ಒಂದು ಬೆಳೆ ಆಗಿರುತ್ತದೆ, ಬೆಳೆ ಆಗಿರೋದ್ರಿಂದ ತೋಟಗಳಲ್ಲಿ ಅದರ ಪ್ರಯೋಗವನ್ನ ಮಾಡಬಹುದು, ನಮ್ಮ ಭಾಗದ ಕೃಷಿಕರು ಮಾಡಬಹುದು ಖಂಡಿತ. ಅಂತಿಮವಾಗಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಿಕ್ ಇಷ್ಟಪಡ್ತೀರ ನಮ್ಮ ಕೇಳುಗರಿಗೆ? ಈ ವರ್ಷವನ್ನ ನಾವು ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯಗಳ ವರ್ಷವನ್ನ ಘೋಷಣೆ ಮಾಡಿರೋದನ್ನ, ರೈತರು ಇದರದ ಫಲವನ್ನ ಹೆಚ್ಚು ಹೆಚ್ಚು ಪಡ್ಕೊಳ್ಬೇಕು. ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಕೃಷಿ ಇಲಾಖೆಯಲ್ಲಿ ಇರುವಂತಹ ಯೋಜನೆಗಳನ್ನ ರೈತರು ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪಡ್ಕೊಂಡು, ನಮ್ಮಲ್ಲಿರುವಂತಹ ಸಿರಿಧಾನ್ಯಗಳಿಗೆ ಬೆಳೆಯಂತ ಅವಕಾಶ ಇರೋದ್ರಿಂದ ಹೆಚ್ಚು ಬೆಳೆಯನ್ನ ಇದನ್ನ ಬೆಳೆದು ಪ್ರೋತ್ಸಾಹಧನವನ್ನ ಪಡ್ಕೊಂಡು ಸಂಸ್ಕರಣೆಗಿರುವಂತಹ ಅವಕಾಶಗಳನ್ನ ನಾವು ಇದರಲ್ಲಿ ಬಳಸಿಕೆ ಮಾಡಿಕೊಂಡ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇರುವಂತಹ ಮಾರುಕಟ್ಟೆಯನ್ನ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ದಯಮಾಡಿ ಎಲ್ಲರ ರೈತ ಬಾಂಧವರು, ಹಾಸನ ಜಿಲ್ಲೆಯ ಎಲ್ಲಾ ರೈತ ಬಾಂಧವರಲ್ಲಿ, ನಾಗರಿಕ ಬಂಧುಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಅಂತಾರಾಷ್ಟ್ರೀಯ ಸಾವಯವ ಸಿರಿಧಾನ್ಯ ಮೇಳ ಏನ್ ನಡೀತಾ ಇದೆ ಅದಕ್ಕೆ ಭೇಟಿ ಕೊಟ್ರೆ ನಿಜವಾಗ್ಲೂ ಸಿರಿಧಾನ್ಯಗಳಿಗೆ ಇರುವಂತಹ ಬೇಡಿಕೆ ಏನು, ಅದಕ್ಕೆ ಅವಕಾಶಗಳೇನು ಅನ್ನೋದು ಅದರಲ್ಲಿ ಅವರಿಗೆ ಗೊತ್ತಾಗುತ್ತೆ. ಆ ಕಾರ್ಯಾಗಾರದಲ್ಲಿ ಭೇಟಿ ಮಾಡಬಹುದು. ಅಲ್ಲಿ ಸಾಕಷ್ಟು ಎಕ್ಸಿಬಿಷನ್ಗಳನ್ನ ಮತ್ತು ರಾಷ್ಟ್ರದಾದ್ಯಂತ ಇರುವಂತಹ ಸಿರಿಧಾನ್ಯಗಳ ಬಳಕೆದಾರರಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಏನೇನು ಅದರಲ್ಲಿ ಪದಾರ್ಥಗಳಿದೆ, ಎಷ್ಟು ಮಾರುಕಟ್ಟೆ ಅವಕಾಶ ಇದೆ ಅನ್ನೋದು ಅವರಿಗೆ ಅರಿವಿಗೆ ಬರ್ತದೆ. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದಿನ ದಿನ ಅವರು ಭೇಟಿ ಕೊಟ್ಟು ಆ ಕಾರ್ಯಕ್ರಮದ ಸದುಪಯೋಗನ ಪಡ್ಕೊಳ್ಬೇಕು ಅಂತೇಳಿ ನಿಮ್ಮ ಕಾರ್ಯಕ್ರಮದ ಮುಖಾಂತರ ನಾನು ಹಾಸನ ಜಿಲ್ಲೆಯ ನಾಗರಿಕ ಬಂಧುಗಳಿಗೆ ಮತ್ತು ರೈತ ಬಾಂಧವರಿಗೆ ಕೋರ್ತೇನೆ. ಸರ್, ನಾವು ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷದ ಅಂಗವಾಗಿ ಕೃಷಿ ಇಲಾಖೆ ಮತ್ತು ಆಕಾಶವಾಣಿ ಹಾಸನ ಜಂಟಿ ಸಹಯೋಗದೊಂದಿಗೆ ಸಿರಿಧಾನ್ಯ ಧಾರೆ ಅನ್ನೋ ಆಕಾಶವಾಣಿ ಕಾರ್ಯಕ್ರಮವನ್ನ ನಾವು ಪ್ರಚುರಪಡಿಸ್ತಾ ಇದ್ದಿದ್ದು, ನಮ್ಮ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಹೆಚ್ಚು ಭಾಗವಹಿಸಿ ಸಿರಿಧಾನ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನ ನಾವು ಇಲಾಖೆ ವತಿಯಿಂದ ಮತ್ತು ಆಕಾಶವಾಣಿ ವತಿಯಿಂದ ಮತ್ತು ರೈತರಿಂದ ನಾವು ಕೇಳುಗರಿಗೆ ತಿಳಿಸ್ಕೊಡ್ಲಿಕ್ಕೆ ಇಚ್ಛಪಡ್ತಾ ಇದ್ದೀವಿ, ಅದರ ಸದುಪಯೋಗನ ಪಡ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಸಂಪರ್ಕ ಮಾಡುವಂತದ್ದು ಹೇಗೆ? ನಮ್ಮ ಇಲಾಖೆಯ ಯಾವುದೇ ರೈತ ಸಂಪರ್ಕ ಕೇಂದ್ರಗಳಿಗೆ, ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಿಗೆ, ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮತ್ತು ಉಪ ಕೃಷಿ ನಿರ್ದೇಶಕರ ಕಚೇರಿಗೆ, ಹಾಸನದಲ್ಲಿರುವಂತಹ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಭೇಟಿ ಕೊಡಬಹುದು, ಅಥವಾ ನನ್ನ ದೂರವಾಣಿ ಸಂಖ್ಯೆ ಮುಖಾಂತರ ನನ್ನನ್ನೇ ಆದರೂ ವೈಯಕ್ತಿಕವಾಗಿ ಅವರು ಭೇಟಿ ಮಾಡಬಹುದಾಗಿದೆ. ನಿಮ್ಮ ದೂರವಾಣಿ ಸಂಖ್ಯೆ 8277931702, 8277931702. ಒಳ್ಳೆಯದು ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳು, ಈ ಯೋಜನೆಗಳು ಯಾವೆಲ್ಲ ಇದ್ದಾವೆ, ಹೇಗೆ ಅದರ ಸದ್ಬಳಕೆಯನ್ನು ಮಾಡಿಕೊಳ್ಳಬಹುದು ನಮ್ಮ ಭಾಗದ ಕೃಷಿಕರು ಅನ್ನುವಂಥ ವಿಚಾರಗಳನ್ನು ವಿವರವಾಗಿ ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಸಾಗುವಳಿ ಹಾಗೂ ಮೌಲ್ಯವರ್ಧನೆಗಾಗಿ ಕೃಷಿ ಇಲಾಖೆಯ ಯೋಜನೆಗಳ ಕುರಿತಂತೆ ಹಾಸನ ಜಿಲ್ಲೆ ಸಕಲೇಶಪುರದ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಕೆಸಿ ಸುಷ್ಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ

ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕೃಷಿ ರಂಗ ಕಿಸಾನ್ ವಾಣಿ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಚಿತ್ರಗೀತೆಗಳು. ಡಾಕ್ಟರ್ ರಾಜ್ಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರದಲ್ಲಿ ಗಿರಿ ಕನ್ಯೆ ಚಿತ್ರದ ಗೀತೆ. ಸಾಹಿತ್ಯ ಶಿವೋದಿ ಶಂಕರ್ ಅವರದು. ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ. ಸುಖವನ್ನು ಕೊಡುವುದಿಲ್ಲ ವಿರಸ ವಿಷವು ಸುಳ್ಳಲ್ಲ ಸರಸದಿ ಹರುಷವಾನಿ ಪಡೆವೆ ಸರಸದಿ ಹರುಷವಾನಿ ಪಡೆವೆ ಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ ಮೇಲು ಕೇಳು ಇಲ್ಲಿಲ್ಲ ದುಡಿಮೆಗೆ ಫಲವ ಕಂಡೇ ಕಾಣುವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಬೆವರಿಗೆ ಬೆಲೆಯನ್ನು ನೀ ಪಡೆವೆ ಅಳಿಸಲು ಸಾಧನ ಎಂದು ನಾವು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಗುರು ಅವರ ಸ್ವರದಲ್ಲಿ ಕೇಳಿ ಒಡಹುಟ್ಟಿದವರು ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ರಚನೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಉಪೇಂದ್ರ ಕುಮಾರ್. ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣಿಂದ ಬಂದ ನಾವು ಮಣ್ಣಲ್ಲೇ ಇರಬೇಕು, ಮಣ್ಣ ಸೇರೋ ತನಕ ಮಣ್ಣಿನ ಮಗನಾಗು. ನಂಬಿ ಕೆಟ್ಟವರಿಲ್ಲ, ನಂಬಿಕೆ